ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದ್ ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಎಲ್ಲರಿಗೂ ಇಷ್ಟ ಧನರೇಖಾ, ಪ್ರತಿ ಮನದಲ್ಲೂ ಧನರೇಖಾ. LIC ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. LIC ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನ ರೇಖಾ, ಪ್ರತಿ ಮನದಲ್ಲೂ ಧನ ರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ, ಷರತ್ತುಗಳು ಅನ್ವಯ. ರೈತ ಬಂಧುವರೇ, ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೃಷಿ ಬದುಕಿನ ಅನುಭವಗಳ ಕುರಿತು. ಹೊಸದುರ್ಗ ತಾಲೂಕು ಕಸಪ್ಪನಹಳ್ಳಿಯ ಕೃಷಿಕರಾದ ಓ ಮೂರ್ತಿ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಕಸಪ್ಪನಹಳ್ಳಿಯ ಕೃಷಿಕರಾದ ಓ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ಮೂರ್ತಿ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಮೂರ್ತಿ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ಈಗ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು, ನಾವು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ವಿ. ಹಾಗಾಗಿಬಿಟ್ಟು ಈಗ ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗದೆ ನಮ್ಮ ತಂದೆಯವರ ಒಂದು ಹಾದಿಯಲ್ಲಿ ನಾವು ಕೂಡ ಸಾಕ್ತಾ ಇದ್ದೀವಿ ಸರ್. ನಿಮ್ಮ ತಂದೆಯವರು ಕೃಷಿ ಮಾಡ್ತಾಯಿದ್ರು, ನಂತರ ನೀವು ಈ ಕೃಷಿ ಬದುಕಿಗೆ ಬಂದ್ರಿ ಅಂದರೆ. ಹೌದು. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ? ಸರ್, ಒಳ್ಳೆ ಮಳೆ ಬೆಳೆ ಆದಂಥ ಸಂದರ್ಭದಲ್ಲಿ ಕೃಷಿ ಬದುಕು ಲಾಭದಾಯಕ ಆಗುತ್ತೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತೈತೆ ಅಂತಂದರೆ, ಸರಿಯಾದ ರೀತಿ ಮಳೆ ಆಗದೇ ಇರೆ ಅದು ಒಂದು ಸ್ವಲ್ಪ ನಮಗೆ ಭಾಳ ಪ್ರಾಬ್ಲಮ್ಗಳಾಗ್ತದವೆ, ಆದಾಯ ಕಡಿಮೆ ಆಗ್ತೈತೆ. ಒಳ್ಳೆ ಮಳೆ ಬಂದರೆ ಒಳ್ಳೆ ಆದಾಯನೂ ಕೂಡ ಆಗ್ತೈತೆ ಸರ್ ಇವತ್ತು. ಹಾಗಿದ್ರೆ ಮೂರ್ತಿಯವರು, ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ಸರ್, ನಮ್ಮದೊಂದು 5 ಎಕರೆ ಇದೆ ಸರ್. 5 ಎಕರೆಯಲ್ಲಿ ಬೆದ್ದಲು ಒಂದು 2 ಎಕರೆ ಇದೆ. ಒಂದು 3 ಎಕರೆ ನಾವು ನೀರಾವರಿಯನ್ನು ಮಾಡಿದ್ದೀವಿ. ಈ ಬೆದ್ಲ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ಸರ್, ಬೆದ್ಲ ಜಮೀನಲ್ಲಿ ಅಂತಂದರೆ ಮುಖ್ಯ ಬೆಳೆ ಅಂತಂದರೆ ನಮ್ಮದು ರಾಗಿ, ಆಮೇಲೆ ಸಾವೆ ಬೆಳಿತೀವಿ, ನವಣೆ ಬೆಳಿತೀವಿ, ಆಮೇಲೆ ಅಕಡಿ ಬೆಳೆಗಳನ್ನು ಬೆಳಿತೀವಿ. ಈಗ ಎಲ್ಲ ಈ ಸಿರಿಧಾನ್ಯಗಳು ಬೆಳಿತೀರಾ? ಹೌದು. ಈ ಬೆದ್ಲ ಜಮೀನಲ್ಲಿ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಸರ್, ಬೆದ್ಲ ಜಮೀನಲ್ಲಿ ಇಳುವರಿ ಮೊದಲು ಬರೋದು ಸರ್, ಮೊದಲು ಮಳೆಗಾಲ ಭಾಳ ಚೆನ್ನಾಗಾಗೋದು. ಬಟ್ ಇವತ್ತೇನಾಗಿತ್ತು ಅಂತಂದರೆ ಭಾಳ ಕಡಿಮೆ ಮಳೆ ಆಗೋದ್ರಿಂದ ಇವತ್ತು ಇಳುವರಿ ಕಡಿಮೆ ಬರ್ತಾ ಇದೆ ಸರ್. ಹಾಗಾಗಿಬಿಟ್ಟು ಬೆದ್ಲು ಬೆಳೆಗೆ ನಾವು ನೀರಾವರಿ ಬೆಳೆಗಳನ್ನು ನಾವು ಜಾಸ್ತಿ ಇದು ಮಾಡ್ತಾ ಇದ್ದೀವಿ. ಈಗ ಬೆದ್ಲಲ್ಲಿ ಬೆಳೆದಂಥ ರಾಗಿ, ಸಾಮೆ, ನವಣೆ ಇವನ್ನೆಲ್ಲ ನೀವು ಮನೆಯಲ್ಲೇ ಉಪಯೋಗಿಸ್ತೀರಾ ಅಥವಾ ಮಾರಾಟನೂ ಮಾಡ್ತೀರಾ? ಸರ್, ಇಳುವರಿ ಜಾಸ್ತಿ ಬಂದರೆ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ನಾವು ಮಾರಾಟವನ್ನು ಮಾಡ್ತೀವಿ. ಮಾಡ್ತೀವಿ. ಈಗ ಸಾಕಷ್ಟು ಜನ ರೈತರು ಈ ಸಿರಿಧಾನ್ಯಗಳನ್ನೇ ಬಳಸಲ್ಲ, ನವಣೆ, ಸಾವೆ, ರಾಗಿ ಇಂಥವನ್ನೆಲ್ಲ ಕಡಿಮೆ ಮಾಡ್ತಿದ್ದಾರೆ. ಈ ಸಿರಿಧಾನ್ಯಗಳು ತಿನ್ನೋದ್ರಿಂದ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ನೀವು ಈ ಸಿರಿಧಾನ್ಯಗಳು ನಿಮ್ಮ ಹೊಸದುರ್ಗಾವಳಲ್ಲಿ ಕೆಲವೆಲ್ಲ ಸಾಕಷ್ಟು ಜನ ರೈತರು ಬೆಳೀತಾರೆ. ಇವಾಗಲೂ ನೀವೆಲ್ಲ ಸಿರಿಧಾನ್ಯಗಳನ್ನ ಉಪಯೋಗಿಸ್ತೀರಾ? ಹ್ಞೂ ಸರ್, ಉಪಯೋಗಿಸ್ತಾ ಇದ್ದೀವಿ ಸರ್. ಇವತ್ತೇನಾಗಿದೆ ಅಂತಂದರೆ ಇವತ್ತು ಈಗ ಸಿಟಿ ಮಂದಿಗಳಿಗೆ ಸಿರಿಧಾನ್ಯಗಳಿಗೆ ಭಾಳ ಬೇಡಿಕೆ ಬಂದಿದೆ ಸರ್. ಹಾಗಾಗಿಬಿಟ್ಟು ನಾವು ಹೆಚ್ಚಿನದಾಗಿ ಸಿರಿಧಾನ್ಯಗಳನ್ನು ಬೆಳೆದ್ರೆ ನಮಗೂ ಕೂಡ ಒಂದು ಆರ್ಥಿಕವಾಗಿ ವೃದ್ಧಿ ಆಗ್ತೀವಿ. ಹಾಗಾಗಿಬಿಟ್ಟು ನಾವೇನು ಮಾಡ್ತಿದ್ವಿ, ಈಗ ಬೆದ್ದು ಒಂದು ಇದರಲ್ಲಿ ಸಿರಿಧಾನ್ಯಗಳನ್ನು ಬೆಳಿಬೇಕು ಅಂತ ಭಾಳ ಆಸಕ್ತಿ ಬಂದಿದೆ ಸರ್ ನಮಗೆ. ಈಗ ಸಿರಿಧಾನ್ಯಗಳು ಬೆಳಿಲಿಕ್ಕೆ ಸರ್ಕಾರನೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ. ಹೌದು ಸರ್, ಹೌದು ಖಂಡಿತ ಖಂಡಿತ ಸರ್. ಮತ್ತೆ ಹೆಕ್ಟೇರ್ ಬೆಳೆದ್ರೆ ಇಷ್ಟೊಂದು ಸಹಾಯಧನ ಕೊಡ್ತೀವಿ ಬೆಳೀರಿ ಅಂತೆಲ್ಲ ಹೇಳ್ತಾ ಇದೆ. ಖಂಡಿತ ಸರ್, ಖಂಡಿತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಈಗ ಬೆದ್ದಲಲ್ಲಿ ಬೆಳೆಯೋದ್ರಿಂದ ನಮಗೆ ಸರಿಯಾದ ರೀತಿ ಮಳೆ ಆದರೆ ಉತ್ತಮವಾದ ಬೆಳೆ ತಗೊಂಡು ನಾವು ಕೂಡ ಲಾಭ ಮಾಡ್ಕೊಂತೀವಿ ಸರ್. ಇವತ್ತು ಈಗ ನೀರಾವರಿ ಇದೆ ಅಂತಂದರೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರಾ ಸರ್? ನೀರಾವರಿಯಲ್ಲಿ ಅಂತಂದರೆ ನಾವು ತೆಂಗಿನ ತೋಟ, ಅಡಿಕೆ, ಅದರಲ್ಲಿ ಸಪ್ಪೆ ಬೆಳ್ಕೊಂತೀವಿ, ಆಮೇಲೆ ತರಕಾರಿ ಬೆಳೆಗಳನ್ನು ಬೆಳಿತೀವಿ ಸರ್. ತೆಂಗಿನ ತೋಟ ಅಂತಂದರೆ ಈಗ ಪ್ರತಿಯೊಂದಕ್ಕೂ ಕೂಡ ಲಾಭದಾಯಕವಾಗಿರ್ತಕ್ಕಂಥದ್ದು ಸರ್. ಅದರಲ್ಲಿ ಯಾವುದೇ ರೀತಿಯ ತೆಗೆಯೋದಕ್ಕೆ ಬರೋದಿಲ್ಲ ಸರ್. ಒಂದು ಕಾಂಡ ಇರ್ಬೋದು, ಮೊಟ್ಟೆ ಇರ್ಬೋದು, ತೆಂಗು ಇರ್ಬೋದು. ತೆಂಗಿನಿಂದ ನೋಡ್ರಿ ಈಗ ನಾರನ್ನು ತೆಗಿತಾರೆ, ನಾರನ್ನು ತೆಗಿ ಎಳೆನೀರನ್ನು ಮಾರ್ತೀವಿ. ನಮ್ಗೆ ಅಕಸ್ಮಾತ್ ಏನಾದರೂ ನಮಗೆ ಕಷ್ಟ ಬಂದರೆ ಎಳ್ನೀರಾದರೂ ಮಾರ್ಕೊಂಡು ನಾವು ಜೀವನವನ್ನು ಮಾಡ್ತೀವಿ ಸರ್. ಪ್ರತಿಯೊಂದನ್ನು ಉಪಯೋಗ, ಪ್ರತಿಯೊಂದು ಸರ್ ಕಲ್ಪವೃಕ್ಷ ಅಂತ ಕರೀತಾರೆ ಸರ್. ಹಂಗಾಗ್ಬಿಟ್ಟು ತೆಂಗು ಎಷ್ಟು ಗಿಡ ಇದಾವೆ ಸರ್? ನಮ್ದೊಂದು 100 ಗಿಡ ಇದೆ ಸರ್, ತೆಂಗು ಗಿಡ 100 ಗಿಡ ಇದೆ. ನೀವು ನಾಟಿ ಮಾಡಿದ್ರೆ ನಿಮ್ಮ ಅಪ್ಪಾಜರು ನಾಟಿ ಮಾಡಿದ್ರು? ನಮ್ಮ ಅಪ್ಪಾಜರು ನಾಟಿ ಮಾಡಿದ್ರು, ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಆರೈಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಏನು ಸರ್, ಒಂದು ನಾವು ಈಗ ಏನಾಗುತ್ತಂತಂದರೆ ಒಂದು ಗಿಡಕ್ಕೆ ಕನಿಷ್ಠ ಮಿನಿಮಮ್ ಅಂತಂದರೆ ನಾವು ಸರಿಯಾದ ರೀತಿ ಅದಕ್ಕೆ ಪೌಷ್ಟಿಕವಾಗಿರ್ತಕ್ಕಂಥ ಗೊಬ್ಬರಗಳನ್ನು ಕೊಟ್ಟು ಮಣ್ಣನ್ನು ಕೊಟ್ಟಿವಿ ಅಂತಂದರೆ ಒಂದು ಗಿಡಕ್ಕೆ ನಾವು 200-250 ಕಾಯಿಗಳನ್ನು ಕೆಡಬೋದು ವರ್ಷಕ್ಕೆ, ವರ್ಷಕ್ಕೆ ಒಂದು ಗಿಡಕ್ಕೆ. ಹಾಗಾಗ್ಬಿಟ್ಟು ನಾವು ಒಳ್ಳೆ ಲಾಭವನ್ನು ತೆಗಿಬೋದು ಅಂತ ನನಗೆ ಅನ್ಸುತ್ತೆ ಸರ್. ಅದು ಈಗ ನೀವು ಹೇಳ್ದಂಗೆ ಸಾಕಷ್ಟು ಆರೈಕೆ ಮಾಡಬೇಕು, ಗೊಬ್ಬರ ನೀರು ಅದೆಲ್ಲ ಕೊಡಬೇಕು. ಕೆಲವು ರೈತರು ಈ ತೆಂಗಿನ ಗಿಡಗಳಿಗೆ ಅಷ್ಟೊಂದು ಚೆನ್ನಾಗಿ ಆರೈಕೆ ಮಾಡೋದಿಲ್ಲ. ಮೊದಲು ನಾಟಿ ಮಾಡಿದ್ದಾಗ ಹೆಂಗಿರುತ್ತೆ ಹಂಗೆ ಇದಿರುತ್ತೆ. ಹಂಗಾಗ್ಬಿಟ್ಟು ನಾವು ಹೆಚ್ಚು ಈ ಥರ ಆರೈಕೆ ಮಾಡಿ ಗೊಬ್ಬರ ನೀರು ಇದನ್ನೆಲ್ಲ ಸಮಯಕ್ಕೆ ಸರಿ ಕೊಟ್ಟಾಗ ಚೆನ್ನಾಗಿ ಇಳುವರಿ ಬರುತ್ತೆ. ಖಂಡಿತ ಸರ್, ಖಂಡಿತ ಸರ್. ಯಾಕಂತಂದರೆ ನಾವು ಸರಿಯಾದ ರೀತಿ ನೀರನ್ನು ಕೂಡ ಕೊಡಬೇಕು, ಅತಿಯಾಗಿ ನೀರನ್ನು ಕೊಡಬಾರ್ದು. ಯಾಕಂತಂದರೆ ಅದು ಶೀತ ಆಗುತ್ತೆ ಸರ್. ಅದು ಈಗ ಒಂದು ಮಿನಿಮಮ್ಮು ಅಂತಂದರೆ ಒಂದು ಆವರೇಜಿಗೆ ನಾವು ಒಂದು ವಾರಕ್ಕೆ ಒಂದು ಸರಿ ಆದರೂ ನೀರು ಕೊಟ್ಟರೆ ಅದಕ್ಕೆ ಅದು ಪೌಷ್ಟಿಕತೆ ಐತೆ ಎಳ್ಕೊಂಬತ್ತೆ. ಅಂತಂದರೆ ನಾವು ಸರಿಯಾದ ರೀತಿ ಆ ಗಿಡಕ್ಕೆ ಏನು ಮಾಡಬೇಕು ಅಂತಂದರೆ ಗೊಬ್ಬರವನ್ನು ಅಂತಂದರೆ ಎರೆ ಗೊಬ್ಬರ ಆಗಿರ್ಬೋದು, ಆಮೇಲೆ ಈ ಹಸಿರು ಎಲೆ ಗೊಬ್ಬರ ಆಗಿರ್ತಕ್ಕಂಥದ್ದು, ದನಿನ ಗೊಬ್ಬರ ಆಗಿರ್ತಕ್ಕಂಥದ್ದು, ಒಂದು ಗಿಡಕ್ಕೆ 3 ಪಿಟ್ಟನ್ನು ಬಿಟ್ಟು ಒಂದು ಒಂದು ಮಳವನ್ನು ಗುಂಡಿ ತೊಡ್ಬಿಟ್ಟು ಆ ಗುಂಡಿಗೆ ಹಾಕಿ ಕನಿಷ್ಠ ಮಿನಿಮಮ್ ಒಂದು ವರ್ಷ ತಪ್ಪಿದ್ರೆ 2 ವರ್ಷದಾಗೆ ಒಳ್ಳೆ ಫಲಗಳನ್ನು ಕೊಡ್ತಾ ಹೋಗುತ್ತೆ ಸರ್. ಕಾಯಿ ಮಾರಾಟ ಮಾಡ್ತೀರಾ ಅಥವಾ ಏನೋ ನೀವು ಈ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ ಸರ್? ಈಗ ನಾವು ಆಕ್ಚುಲಿ ಕೊಬ್ಬರಿಗೆ ಹಾಕ್ತಾ ಇದ್ದೀವಿ ಸರ್. ಅದನ್ನ ಕಾಯಿ ಮಾರಿದ್ರೆ ನಮ್ಗೆ ಅಷ್ಟು ಲಾಭ ಸಿಗಲ್ಲ ಸರ್. ಕೊಬ್ಬರಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಮೊಟ್ಟೆಯಲ್ಲೂ ಕೂಡ ನಾವು ಲಾಭದಾಯಕವನ್ನು ತಗೊಂತೀವಿ, ಆಮೇಲೆ ಸಿಪ್ಪಿರ್ತಿತ್ತಲ್ಲ ಚಿಪ್ನಲ್ಲೂ ಕೂಡ ಲಾಭದಾಯಕದ ಅಂತ ಅಂತೀವಿ. ಕೊಬ್ಬರಿಯಲ್ಲೂ ಕೂಡ ಈಗ 3 ವಿಂಗಡನೆಯಲ್ಲಿ ನಾವು ಲಾಭ ತಗಂತೀವಿ ಸರ್. ಹಾಗಾಗ್ಬಿಟ್ಟು ನಾವು ಕೊಬ್ಬರಿಗೆ ಹಾಕ್ತಾ ಇದ್ದೀವಿ. ಅಂದರೆ ನಮ್ಮ ರೈತರು ಈ ಎಳ್ನೀರು ಕಾಯಿ ಮಾರಾಟ ಮಾಡೋಕ್ಕಿಂತ ಈ ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಲಾಭದಾಯಕ? ಖಂಡಿತ ಸರ್, ಖಂಡಿತ ಖಂಡಿತ. ಯಾಕಂತಂದರೆ ಕೊಬ್ಬರಿ ಮಾರೋದ್ರಿಂದ ಈಗ ಒಂದು ಕಡೆ ಲಾಸ್ ಆಯಿತು ಅಂತಂದರೆ ಇನ್ನೊಂದು ಕಡೆಗಳಾದರೂ ಬತ್ತಾ ಇರುತ್ತೆ ಸರ್. ಹಾಗಾಗ್ಬಿಟ್ಟು ಕೊಬ್ಬರಿ ಮಾಡಿ ಲಾಭದಾಯಕ ಮಾಡ್ಕೊಳ್ತಕ್ಕಂಥದ್ದು ಭಾಳ ಸೂಕ್ತ ಅಂತ ನನ್ನ. ಈಗ ಕೊಬ್ಬರಿ ಮಾಡೋದೇ ಲಾಭದಾಯಕ ಅಂತಾರೆ, ಆದರೆ ಕೆಲವು ರೈತರು ಈಗ ಕಾಯಿ ಮಾರಾಟ ಮಾಡಿದರೆ ಅವರಿಗೆ 100 ಇಷ್ಟು ಕಮಿಷನ್ ಕೊಡಬೇಕು, ದೊಡ್ಡದಕ್ಕೆ ಮಾತ್ರ ಒಳ್ಳೆ ರೇಟ್ ಕೊಡ್ತಾರೆ, ಚಿಕ್ಕದಕ್ಕೆ ಕಡಿಮೆ ರೇಟ್ ಕೊಡ್ತಾರೆ, 100-50 ಕಾಯಿ ಕಮಿಷನ್ ಕೊಡಬೇಕು ಅವರಿಗೆ, ಇಷ್ಟೆಲ್ಲ ಸಮಸ್ಯೆ ಇದ್ದನು. ಆದ್ರೂ ಯಾಕೆ ರೈತರು ಕಾಯನ್ನೇ ಮಾರಾಟ ಮಾಡ್ತಾರೆ ಕೆಲವರು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸರ್, ಪರಿಸ್ಥಿತಿ ಮನೆ ಪರಿಸ್ಥಿತಿಗಳು ಕೂಡ ಕೆಟ್ಟದಾಗಿರ್ತೈತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಅರ್ಜೆಂಟ್ ದುಡ್ಡು ಬೇಕಾಗುತ್ತೆ. ಇದು ಕನಿಷ್ಠ ಅಂತಂದ್ರೆ ಒಂದು ಕೊಬ್ಬರಿಗೆ ಹಾಕಿದ್ರೆ ಒಂದು 7-8 ತಿಂಗಳಂತೂ ಬೇಕು ಸರ್. 8 ತಿಂಗಳು ನಾವು ಕಾಯನ್ನು ಹಾಕಿದೀವಿ ಅಂತಂದ್ರೆ ಅವಾಗ ಕೊಬ್ಬರಿ ಆಗುತ್ತೆ. ಬಟ್ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ ಈಗ ಬೇರೆ ಭೂಮಿಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಅವಕ್ಕೆ ಬೀಜ ಗೊಬ್ಬರಗಳನ್ನು ತರಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ದುಡ್ಡಿರೋದಿಲ್ಲ, ಅವಾಗ ಏನಾಗ್ತೈತೆ ಅಂದ್ರೆ ಎಳ್ನೀರು ಕೊಡ್ತಾರೆ ಇಲ್ಲ ಕಾಯಿ ಕೊಡ್ತಾರೆ. ಇಂಥ ಸಂದರ್ಭಗಳು ಪಾಪ ಮಾರ್ಕೊಂಡು ಜೀವನ ಮಾಡ್ತಾರೆ ಸರ್. ಈಗ ಕೊಬ್ಬರಿ ಮಾಡ್ಬೇಕಂದ್ರೆ ಯಾವ ತರ ಕಾಯಿನ ಆಯ್ಕೆ ಮಾಡ್ಕೊಂತೀರಾ? ಮರದಿಂದ ಉದುರಿದಂತ ಕಾಯಿನ ಮಾತ್ರ ಆಯ್ಕೆ ಮಾಡ್ಕೊಂತೀರಾ, ಏನು ನೀವೇ ಕೆಡುತ್ತೀರಾ? ಇಲ್ಲ ಸರ್, ಈಗ ಒಂದು ತಿಂಗಳಿಗೆ ಒಂದ್ಸರಿ ಕಾಯಿ ಬರ್ತೈತೆ ಸರ್, ಪೂರ್ತಿ ಹಣ್ಣುಗಾಯಿ ಆಗಿರ್ಬೇಕು ಸರ್. ಅದು ಅದು ಬೀಳೋ ಟೈಮ್ನಲ್ಲಿ ನಾವು ಕೆಡಿಬಿಟ್ಟು ನಾವು ಅಟ್ಟಕ್ಕೆ ಹಾಕ್ತೀವಿ. ಅಟ್ಟಕ್ಕೆ ಹಾಕ್ಬಿಟ್ಟು 8 ತಿಂಗಳು ಕಾಯ್ತೀವಿ ಸರ್. 8 ತಿಂಗಳಾದ್ಮೇಲೆ ಅದು ಕೊಬ್ಬರಿ ಆಗುತ್ತೆ. ಆ ಕೊಬ್ಬರಿಯನ್ನು ನಾವು ಮಂಡಿಗೆ ತಗೊಂಡೋಗಿ ಮಾರಿ ನಮ್ಮ ಜೀವನವನ್ನು ನಾವು ಮಾಡ್ತೀವಿ ಸರ್. ಅಂದರೆ ನಮ್ಮ ರೈತರು ಕೆಲವರು ಮೂಲೆಗೆ ಹಾಕಿಬಿಡ್ತಾರೆ, ನೀವು ಅಟ್ಟ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಕೊಬ್ಬರಿ ಆಗೋ ಸಾಧ್ಯತೆ ಇರುತ್ತೆ ಗಾಳಿ ಆಡೋದ್ರಿಂದ? ಖಂಡಿತ ಸರ್, ಖಂಡಿತ. ಇದು ಸೂಕ್ತವಾಗಿರ್ತಕ್ಕಂಥ ಮಾಹಿತಿ. ಅಟ್ಟಕ್ಕಾಗೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಬಿಸಿಲಿನ ಶಾಖ ಈ ಅಂಚಿನಲ್ಲಿ ಬಂದು ಬೀಳುತ್ತೆ, ಅದ್ರ ಶಾಖ ಮತ್ತು ಗಾಳಿ ಇವೆರಡು ಸೇರಿದಾಗ ಏನಾಗುತ್ತೆ ಅಂದರೆ ಕೊಬ್ಬರಿ ಆಗುತ್ತೆ ಅದು. ಬಟ್ ಒಂದು ಯಾವುದೇ ಒಂದು ಮೂಲೆಗೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅವು ಮೊಳಕೆ ಹೊಡಿಬೋದು, ಬೂಸ್ ಬರ್ಬೋದು, ಇತ್ಯಾದಿ ಆಗ್ಬೋದು. ಕಿಡ ಸಾಧ್ಯತೆ ಖಂಡಿತ ಖಂಡಿತ ಇದೆ ಸರ್. 100 ಕಾಯಲ್ಲಿ ಒಂದು 50% 50% ಅಂತ ಕೆಡುತ್ತೆ ಕೆಡುತ್ತೆ ಕೆಡುತ್ತೆ. ಕೊಬ್ಬರಿ ಮಾಡೋರೆಲ್ಲ ಈ ತರ ಅಟ್ಟ ಮಾಡಿ ಮಾಡೋದು ಅಟ್ಟ ಮಾಡಿ ಬಹಳ ಸೂಕ್ತ ಸರ್ ಅದು. ಯಾಕಂತಂದ್ರೆ ಯಾವುದು ಕೂಡ ಅದರಲ್ಲಿ ವೇಸ್ಟ್ ಆಗೋದಿಲ್ಲ, ಅಟ್ಟ ಮಾಡಿ ಹಾಕೋದ್ರಿಂದ ಬಹಳ ಒಂದು ಒಳ್ಳೆ ಕೊಬ್ಬರಿ ಬರ್ತೈತಿ. ಹಂಗಾಗಿ ಕೊಬ್ಬರಿ ಅಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಾವು ನಮ್ಮ ಹತ್ರ ಭಾಗ ಅಂತಂದ್ರೆ ಟಿಪ್ಟೂರ್ಗೆ ಹೋಗ್ತೀವಿ ಸರ್. ನಾವು ಟಿಪ್ಟೂರ್ಗೆ ಹೋದ್ರೆ ಒಳ್ಳೆ ಕೊಬ್ಬರಿ ಮಂಡಿನೇ ಇದೆ, ಮಾರ್ಕೆಟ್ ಇದೆ. ಸೊ ನಾವು ಇಲ್ಲಿದ್ದ ತಗೊಂಡು ಅಲ್ಲಿಗೆ ಡಂಪ್ ಮಾಡ್ತೀವಿ ಸರ್. ಏನ್ ಬೆಲೆ ಇದೆ ಈಗ ಒಂದು ಕ್ವಿಂಟಲ್ಗೆ ಸರ್? ಒಂದು ಕ್ವಿಂಟಲ್ಗೆ ಈಗ 18,000 ರೂಪಾಯಿ ಇದೆ ಸರ್. 20,000 ರೂಪಾಯಿ 18-20,000 ರೇಟ್ ಸಿಕ್ಕರೆ ಒಳ್ಳೆ ರೇಟ್ ಅಂತ? ಇಲ್ಲ ಖಂಡಿತ ಸರ್, ಒಳ್ಳೆ ರೇಟೇನೆ ಅದು. ಈಗ ರೈತರಿಗೆ ಭಾಳ ಒಳ್ಳೆ ಅನುಕೂಲ ಆಗಿರ್ತಕ್ಕಂಥ ರೇಟೇ ಅದು ಸರ್. ಯಾಕಂತಂದರೆ ಮೊದಲೆಲ್ಲ ಈಗ ಏನಾಯ್ತಂದ್ರೆ ಈಗೂ ಕೂಡ ರೋಗ ಬಂದ್ಬಿಟ್ಟು ಭಾಳ ಒಂದು ಸಮಸ್ಯೆಗಳಾಗ್ತದೆ ಸರ್. ಆ ರೋಗಕ್ಕೆ ನಾವೇನು ಮಾಡಬೇಕು ಅಂತಂದರೆ ಒಂದು ಈಗ ಬೇವಿನ ಹಿಂಡಿ ಅಂತ ಬರುತ್ತೆ ಸರ್, ಆ ಬೇವಿನ ಹಿಂಡಿಯನ್ನು ಮರದ ಸುತ್ತ ಹಾಕಿದಾಗ ಆ ರೋಗ ಭಾಳ ಕಡಿಮೆ ಆಗುತ್ತೆ ಹೋಗ್ತದೆ ಸರ್. ಅದರಿಂದ ಏನಾಗುತ್ತೆ ಅಂದರೆ ಕಡಿಮೆ ಆದಾಗ ಒಳ್ಳೆ ಇಳುವರಿ, ಕಾಯಿ ದಪ್ಪ ಬರ್ತದೆ ಸರ್. ಕಾಯಿ ದಪ್ಪ ಬಂದಾಗ ಏನಾಗುತ್ತೆ ಅಂದರೆ ಕೊಬ್ಬರಿ ಜಾಸ್ತಿ ವೆಯ್ಟ್ ಬರ್ತೈತಿ. ಒಂದು ಕೊಬ್ಬರಿ ಒಂದು 200-300 ಗ್ರಾಮ್ ಅಂತ ಬರುತ್ತೆ ಸರ್. ಹಾಗಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ, ಲಾಭ ಜಾಸ್ತಿ ಸಿಗುತ್ತೆ. ಒಂದು ಕೆ ಜಿ ಕೊಬ್ಬರಿಗೆ ಎಷ್ಟು ಉಂಡೆ ಹಾಕಬೇಕಾಗುತ್ತೆ ಸರ್? 3-4 ಸರ್. 4 ಚೆನ್ನಾಗಿ ಆರೈಕೆ ಮಾಡಿ ಆರೋಗ್ಯವಾಗಿದ್ದು. ಒಂದು ಉಂಡೆ 1.5 ಕೆಜಿ ಬರೋದಂತೂ ಖಂಡಿತ ಸರ್. 250 ಗ್ರಾಮ್ ಅಂತೂ ಬರೋದಂತೂ ಖಂಡಿತ. ಯಾಕಂದ್ರೆ ಇಳುವರಿ ಚೆನ್ನಾಗಿದ್ದಾಗ, ಉಂಡೆ ದಪ್ಪ ಇದ್ದಾಗ ಮಾತ್ರ ಆ ಥರ ಬರ್ತೈತೆ. ಇಲ್ಲಾಂತಂದ್ರೆ ಒಂದು 5-6 ಅಂತೂ ಹೋಗುತ್ತೆ ಒಂದು ಕೆ ಜಿಗೆ. ಉಂಡೆ ಚಿಕ್ಕ ಉಂಡೆ ಇದ್ದಾಗ ಆ ಥರ ಆಗ್ತದೆ ಸರ್. ಅಂದರೆ ಈಗ ಟಿಪ್ಟೂರನ್ನ ಮಾರ್ಕೆಟು ಬೇರೆ ಏನೆಲ್ಲಿ ಇಲ್ವಾ ಸರ್? ನಮಗೆ ಹತ್ರ ಭಾಗಕ್ಕೆ ನಾವು ನೋಡ್ಕೋಬೇಕಲ್ಲ ಸರ್. ಈಗ ನಮಗೆ ಟ್ರಾನ್ಸ್ಫರ್ ಎಲ್ಲ ಹತ್ರ ಆಗಬೇಕಲ್ಲ, ಹಾಗಾಗ್ಬಿಟ್ಟು ನಮಗೆ ಟಿಪ್ಟೂರು ಹತ್ರ ಆಗುತ್ತೆ ಸರ್. ಹತ್ರ ಆಗುತ್ತೆ. ಈಗ 3-4 ವರ್ಷದಿಂದ ಕಾಯಿಗೆ ಒಳ್ಳೆ ಬೆಲೆ ಇದೆ ಖಂಡಿತ. 4-5 ರೂಪಾಯಿ ಇತ್ತು. ಹೌದು ಸರ್. ಈಗೆಲ್ಲ 10-15-20 ರೂಪಾಯಿ ಸರ್, 20 ರೂಪಾಯಿವರೆಗೂ ಕೂಡ ಹೋಗಿದೆ. ಈಗ 20 ರೂಪಾಯಿವರೆಗೂ ಕೂಡ ಹೋಗಿದೆ. ನಮ್ಗೆ 20 ರೂಪಾಯಿ ಆದ್ರೆ ಲಾಸ್ ಆಗಲ್ಲ ಸರ್, ರೈತರಿಗೆ, ಯಾವ್ದೇ ರೈತರಿಗೆ ಲಾಸ್ ಆಗಲ್ಲ ಸರ್. ಹಂಗಾಗ್ಬಿಟ್ಟು ನಾವು ಈಗ ಹತ್ರ ಆಗಿರ್ತಕ್ಕಂಥ ಮಾರ್ಕೆಟ್ ಅನ್ನು ನೋಡ್ಕೊಂಡಿದ್ವಿ. ಈಗ ಕೊಬ್ಬರಿಯಿಂದ ಏನಾದರೂ ಮೌಲ್ಯವರ್ಧನೆ ಮಾಡಿ ಕೊಬ್ಬರಿ ಎಣ್ಣೆ ಮಾಡಿ ಮಾರಾಟ ಮಾಡಿದ್ರೆ ಅದು ಲಾಭದಾಯಕ ಆಗುತ್ತೆ, ಆ ಥರ ಏನು ಯಾರು ಯೋಚನೆ ಮಾಡಿಲ್ಲ ನಿಮ್ಮ ಸೈಡ್ ರೈತರು ಸರ್? ಯೋಚನೆ ಮಾಡೋಕೆ ಅದಕ್ಕೆಲ್ಲ ಕಾಸ್ಟ್ ಜಾಸ್ತಿ ಬರ್ತೀವಿ ಸರ್. ಹಾಗಾಗ್ಬಿಟ್ಟು ಅದನ್ನ ಯೋಚನೆ ಮಾಡ್ತಾ ಇಲ್ಲ ಸರ್. ಯಾಕಂತಂದರೆ ಈಗ ನಾವು ಈಗ ಇರ್ತಕ್ಕಂಥ ಜಮೀನಲ್ಲಿ ಏನೇನು ಬೆಳಿಬೇಕು ಎಲ್ಲ ಬೆಳ್ಕೊಂಡು ಅದಕ್ಕೆ ಖರ್ಚನ್ನು ಹಾಕಬೇಕಾದ್ರೆ ನಾವು ಇದನ್ನ ಇನ್ವೆಸ್ಟ್ ಮಾಡಿದಾಗ ಇದಕ್ಕೆ ಖರ್ಚು ಬರುತ್ತೆ ಸರ್. ಹಾಗಾಗ್ಬಿಟ್ಟು ನಾವು ಕೊಬ್ಬರಿಗಳನ್ನೇ ಮಾರ್ತಾ ಇದ್ದೀವಿ. ವರ್ಷದಲ್ಲಿ ಎಷ್ಟು ಬೀಡ್ ಕಾಯಿ ಬರುತ್ತೆ ನಿಮಗೆ ಸರ್? ವರ್ಷದಲ್ಲಿ ಅಂತಂದ್ರೆ ಒಂದು 5 ಬೀಡ್ ಅಂತೂ ಕಾಯಿ ಬರುತ್ತೆ ಸರ್. 2 ತಿಂಗಳಿಗಾದ್ರೂ ಒಂದು ಬೀಡನ್ನು ನಾವು ಕೆಡವೆ ಕೆಡುತ್ತೀವಿ, 5 ಬೀಡ್ ಅಂತೂ ಬರ್ತೈತಿ. ಬಟ್ ಏನಾಗುತ್ತೆ ಅಂತಂದ್ರೆ ಸರ್, 2-2.5 ಎಕರೆ ನಾವು ತೆಂಗಿನ ತೋಟ ಮಾಡಿದ್ದೀವಿ ಅಂತಂದರೆ ಮಿನಿಮಮ್ 10,000 ಕಾಯಿ ಕೆಡುತ್ತೀವಿ ಸರ್. ಮಿನಿಮಮ್ 10,000 ಅಂತೂ ಕಾಯಿ ಕೆಡ್ಬೋದು. ಯಾವ್ದು ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಭೂಮಿಲಿ ಹಾಕಿದಾಗ ಮಾತ್ರ ಒಳ್ಳೆ 10,000 ಅಂತೂ ಮಿನಿಮಮ್ 10,000 ಅಂತ ಕೆಡುತ್ತೀವಿ. 10,000 ಕಾಯಿ ಬರುತ್ತೆ. ಈಗ ವರ್ಷಕ್ಕೆ ನಿಮ್ಮ 100 ಗಿಡ ಇದಾವಲ್ಲ, ಎಷ್ಟು ಕಾಯಿ ಬರುತ್ತೆ ಸರ್? ವರ್ಷಕ್ಕೆ ಅಂತಂದ್ರೆ ಈಗ 100 ಗಿಡ ಇದೆ ಅಂತಂದ್ರೆ ನಮಗೆ ಈಗ 8-10,000 ಕಾಯಿ ಕೆಡುತ್ತೆ ಸರ್. ನಾವು 8-10,000 ತೆಂಗಿನ ಮಧ್ಯದಲ್ಲಿ ಏನಾದರೂ ಬೇರೆ ಬೇರೆ ಬೆಳೆಗಳು ಬೆಳೀತೀರ ಅಂತರ ಜಾಸ್ತಿ ಇರೋದ್ರಿಂದ? ಸರ್ ಏನಾಗುತ್ತೆ ಅಂತಂದ್ರೆ ನಾವು ಬೀನ್ಸ್ ಬೆಳೀತಿದ್ವಿ ಸರ್. ಈಗ ಬೀನ್ಸ್ ಅಂತಂದ್ರೆ ಯಾವಾಗಲೂ ನೀರು ಬಿಡಬೇಕು. ಜಾಸ್ತಿ ನೀರು ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ತೆಂಗಿನ ಮರಕ್ಕೆ ಶೀತ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗ್ತಿತ್ತು ಅಂತಂದ್ರೆ ನಾವು ಸಪ್ಪೆ ಬೆಳಿತೀವಿ, ಅದರಿಂದ ಗೊಬ್ಬರನೂ ಆಗಬೇಕು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಸಪ್ಪೆ ಇರೋದ್ರಿಂದ ಅದಕ್ಕೇನು ಜಾಸ್ತಿ ನೀರು ಬಿಡೋ ಅಂತ ಅವಶ್ಯಕತೆ ಇರೋದಿಲ್ಲ ಸರ್. ಹಂಗಾಗಿ ಈಗ ಸಪ್ಪೆ ಅಂದ್ರೆ ಮೇವು ಸರ್, ಮೇವು ದನಗಳಿಗೆ ಮೇವು. ಮೇವು ಮೆಕ್ಕೆಜೋಳ ಅಲ್ಲ, ಮೇವು ಮೇವು ಮೇವು. ಈ ಮೇವು ಅಂದ್ರೆ ನೀವೇನಾದ್ರೂ ಹೈನುಗಾರಿಕೆ ಮಾಡ್ತಾ ಇದ್ರೆ ಹಸು ಎಮ್ಮೆ ಸಾಕಾಣಿಕೆ ಮಾಡ್ತಾ ಸರ್? ಎಮ್ಮೆಗಳು ಇದಾವೆ ಸರ್, ಎಮ್ಮೆ ಸಾಕಾಣಿಕೆ ಮಾಡ್ತೀವಿ. ಅದಕ್ಕನ್ನ ಮೇವು ಏನು ಬೇರೆ ಮಾರಾಟ ಮಾಡ್ತಾರೆ ಮೇವು ಜಾಸ್ತಿ ಆದ್ರೆ? ಇಲ್ಲ, ನಮ್ಮ ಎಮ್ಮೆಗಳಿಗೆ ಸಾಕಾಗುತ್ತೆ, ಸಾಕಾಗುತ್ತೆ, ಸಾಕಾಗುತ್ತೆ. ಹಾಗಾಗ್ಬಿಟ್ಟು ಒಳ್ಳೆ ಒಂದು ಈಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದ್ ಕಡೆಗೆ ಹೈನುಗಾರಿಕೆನೂ ಮಾಡಿದಂಗೆ ಆಗುತ್ತೆ, ಇನ್ನೊಂದು ಕಡೆಗೆ ನಮ್ಮ ತೋಟವನ್ನು ಸಾಕೊಂಡಂಗಾಗುತ್ತೆ ತೆಂಗಿನ ತೋಟವನ್ನು. ಹಾಗಾಗ್ಬಿಟ್ಟು ನಾವು ಅದರಲ್ಲೇ ಎರಡೋ ಒಂದು ಬೆನಿಫಿಟ್ ತಗೋಬೇಕು ಅಂತ ಹೇಳ್ಬಿಟ್ಟು. ತೋಟಗಾರಿಕೆ ಬೆಳೆ ಅಂದರೆ ಬರೀ ತೆಂಗು ಒಂದೇನ, ಅಡಿಕೆ, ದಾಳಿಂಬೆ ಸರ್? ಅದರಲ್ಲೂ ಕೂಡ ಅಡಿಕೆಯನ್ನು ಮಾಡಿದ್ದೀವಿ, ಇನ್ನು ಅದನ್ನ ಫಸಲಿಗೆ ಬಂದಿಲ್ಲ, ಮಾಡ್ತೀವಿ. ಒಟ್ಟು ಏನಂತಂದರೆ ನಮ್ಮ ಫ್ರೆಂಡ್ಗಳೆಲ್ಲ ನೋಡಿದ್ದೀನಿ ಸರ್, ನಮ್ಮ ಪಕ್ಕದ ತೋಟಗಳಲ್ಲೆಲ್ಲ 1 ಎಕರೆಗೆ 5 ಲಕ್ಷವರೆಗೂ ಕೂಡ ಈ ಅಡಿಕೆಯನ್ನು ನಾವು ಇದು ಮಾಡ್ತಾ ಇದ್ದೀವಿ ಸರ್, ನೋಡಿದ್ದೀನಿ ನಾವು ಕೂಡ, ಗಮನಿಸ್ತಾ ಇದ್ದೀವಿ. ಈಗ ಒಂದು ಬೆಳೆಯನ್ನು, ಒಂದು ವರ್ಷಕ್ಕೆ ಒಂದು ಬೆಳೆಯನ್ನು ತೆಗಿತಾಯಿದ್ದಾರೆ ಅಡಿಕೆಯಲ್ಲಿ, 5 ಲಕ್ಷದವರೆಗೂ ಕೂಡ ಅವರು ಬೆನಿಫಿಟನ್ನು ಪಡ್ಕೊತಿದ್ದಾರೆ ಸರ್. ಹಾಗಾಗ್ಬಿಟ್ಟು ನಾವು ಕೂಡ ಈಗ ಏನಾಗಿತ್ತು ಅಂತಂದರೆ ನಮ್ಮ ತೆಂಗಿನ ತೋಟದಲ್ಲಿ ಈಗ ಅಡಿಕೆಗಳನ್ನು ಇಡಿಸಿದ್ದೀವಿ. ಹೀಗಾಗಿದ್ರೆ ಈಗ ಅಡಿಕೆ ಸಸಿ ನಾಟಿ ಮಾಡಿ ಎಷ್ಟು ದಿವಸ ಆಯಿತು? ಅಡಿಕೆ ಸಸಿ ನಾಟಿ ಮಾಡಿ 7 ತಿಂಗಳಾಯ್ತು. 7 ತಿಂಗಳಾಯ್ತು. ಈಗ ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು ಸರ್? ಅದರಿಂದ ತುಂಬ ಲಾಭ ಇದೆ ಸರ್. ಇವತ್ತು ನಾವು ಈ ಕೃಷಿ ಜಮೀನಲ್ಲಿ ಏನೋ ನಾವು ಬೆಳೆಯೋಕ್ಕಾಗ್ತಿಲ್ಲ ಸರ್. ಹಾಗಾಗ್ಬಿಟ್ಟು ನೀರಾವರಿಯಲ್ಲಿ ನಾವು ಅಡಿಕೆಯನ್ನು ಬೆಳೆದ್ರೆ ಅದರಿಂದ ಹೆಚ್ಚು ಹೆಚ್ಚು ಲಾಭಗಳನ್ನು ನಾವು ಗಳಿಸ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ಅಡಿಕೆ ಕಡೆಗೆ ನಮಗೆ ಜಾಸ್ತಿ ಆಸಕ್ತಿ ಬಂದಿದೆ ಸರ್. ಈ ಅಡಿಕೆ ಸಸಿ ನೀವೇ ಉತ್ಪಾದನೆ ಮಾಡ್ಕೊಂಡ್ರೆ ಹೊರಗಡೆಯಿಂದ ಏನಾದರೂ ಸಸಿ ಕೊಂಡ್ಕೊಂಡು? ಇಲ್ಲ ಸರ್, ಹೊರಗಡೆಯಿಂದ ನಾವು ಸಸಿಯನ್ನು ಒಂದು ಗಿಡಕ್ಕೆ 35-40 ರೂಪಾಯಿ ಕೊಟ್ಟು ಸಸಿಯನ್ನು ತಂದು ನಾವು ಅದೆಲ್ಲ ಪೂರ್ತಿ ಒಂದು ಖರ್ಚು ಏನಾಗುತ್ತೆ ಅಂತಂದ್ರೆ ಸರ್ ಒಂದು 60 ರೂಪಾಯಿ ಬರುತ್ತೆ ಸರ್. ಅದು ಒಂದು ಸಸಿಗೆ 60 ರೂಪಾಯಿ ನಾಟಿ ಮಾಡೋ ಅಷ್ಟೊತ್ತಿಗೆ ಒಂದು ಸಸಿಗೆ 60 ರೂಪಾಯಿ ಬರುತ್ತೆ ಸರ್. ಅದು ಗುಂಡಿಯನ್ನು ತೋಡಿ ಅದರಲ್ಲಿಟ್ಟು ಅಷ್ಟೊತ್ತಿಗೆ ಒಂದು 60 ರೂಪಾಯಿ ಖರ್ಚು ಬರುತ್ತೆ ಸರ್. ಕೆಲವು ರೈತರು ನಾವೇ 2 ರೂಪಾಯಿ 3 ರೂಪಾಯಿ ಒಂದು ಗೋಟ್ ತಂದುಬಿಟ್ಟು ನಾವೇ ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ ನಮ್ಗೆ ಖರ್ಚು ಉಳಿಯುತ್ತೆ ಅಂತಾರೆ. ಹೌದು ಸರ್, ಅದು ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಈಗ ಅದು ಸಮಯ ಕಳೆಯೋದಕ್ಕಿಂತ ನಾವು ಸಸಿಗಳನ್ನು ತಂದುಬಿಟ್ಟು ಆ ತಿಂಗಳುಗಳನ್ನು ನಾವು ಮುಂದೂಡಿಸ್ಬೋದಲ್ಲ ಅಂತ. ಮುಂದೆ ಬೆಳೆ ಬಂದಾಗ ಲಾಭ ಪಡ್ಕೋಬಹುದು, ಲಾಭ ಒಂದು ವರ್ಷ ಕಾಯ್ಬೇಕಾಗುತ್ತೆ. ಈಗ ಒಂದು ಗೋಟನ್ನ ಹಾಕಿ ಅದು ಸಸಿ ಮಾಡಿ ಒಂದು ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಒಂದು 5-6 ತಿಂಗಳಂತೂ ಬೇಕದು, ಅದು ಮೇಕೆದ್ದಳಕ್ಕೆ, ಆ ಗೋಟು ಮೇಕೆದ್ದಳಕ್ಕೆ 5-6 ತಿಂಗಳು ಬೇಕಾಗುತ್ತೆ. ಸೊ ಅಷ್ಟು ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ಬೆಳೆದಿರ್ತಕ್ಕಂಥ ಸಸಿಗಳನ್ನ ತಂದು ನಾವು ನೆಟ್ಟು ಬಿಟ್ರೆ ಇನ್ನೂ ಅನುಕೂಲ ಆಗುತ್ತಲ್ಲ. ಈಗ ನಾವು ಹೊರಗಡೆಯಿಂದ ಸಸಿ ತಂದಾಗ ನಮಗೆ ಗುಣಮಟ್ಟದ ಸಸಿ ಕೊಡ್ತಾರಂತ ನಂಬಿಕೆ ಇಲ್ಲ. ಕೆಲವರು ಯಾರೋ ಎಳೆ ಗಿಡದಿಂದ ಕಾಯಿ ತಂದುಬಿಟ್ಟು ಸಸಿ ಮಾಡಿರ್ತಾರೆ. ನಾವೇ ಒಳ್ಳೆ ಹಳೆ ಮರದಿಂದ ಕಾಯಿ ತಂದು ನಾವೇ ಸಸಿ ಉತ್ಪಾದನೆ ಮಾಡ್ಕೊಂಡಾಗ ಗ್ಯಾರಂಟಿ ಇರುತ್ತೆ ನಮ್ಮ ಗಿಡಗಳ ಮೇಲೆ ಅಂತ ಹೇಳಿ. ಇಲ್ಲ ಸರ್, ಆ ಥರ ಏನೂ ಇಲ್ಲ. ಏನಾಗುತ್ತೆ ಅಂತಂದರೆ ಆ ಥರ ಏನಾದರೂ ಕೂಡ ಡೂಪ್ಲಿಕೇಟು ಬೀಜಗಳನ್ನು ತಂದೆ ಅಂತಂದರೆ ಅವು ಆ ಇದು ಏನು ಪ್ಯಾಕೆಟ್ ಮಾಡಿರ್ತಾರ ಅದರಲ್ಲೇ ಬೆಳೆಯಲ್ಲ ಸರ್, ಅವು ಅಲ್ಲೇ ಹೋಗ್ಬಿಡ್ತವೆ, ಗಿಡವಾಗೇ ಬೆಳೆಯೋದಿಲ್ಲ ಅವು. ಸೊ ಒಳ್ಳೆ ಗಿಡಗಳನ್ನು ನಾವು ತಂದಾಗ ಮಾತ್ರ ಅದೇನಾಗುತ್ತೆ ಅಂತಂದರೆ ಅಲ್ಲಿ ತಂದು ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಇದು ಒಳ್ಳೆ ತಳಿ ಅಂತ. ಹಾಗಾಗ್ಬಿಟ್ಟು ಆ ಥರ ಮಾಡೋಕ್ಕೆ ಬರೋದೇ ಇಲ್ಲ ಸರ್. ಅದು ಒಟ್ಟು ಎಷ್ಟು ಸಸಿ ನಾಟಿ ಮಾಡಿದ್ರೆ ಸರ್? ಈಗ ಒಟ್ಟು ನಮ್ಮ ಈಗೇನು 100 ಗಿಡ ತೆಂಗಿಡದಲ್ಲಿ ಒಂದು 300-350 ಅಡಿಕೆ ಗಿಡಗಳು ಹಾಕಿದ್ದೀವಿ ಸರ್. ಅಂತರ ಎಷ್ಟು ಕೊಟ್ಟಿದ್ರ ಸರ್? ಒಂದು 8 ರಿಂದ 10. 8 ರಿಂದ 10. ಈ ತೆಂಗಿನ ಸಸಿನೂ ಕೂಡ ಅಷ್ಟೇ ಸರ್, ಒಂದು ಗಿಡದಿದ್ದ ಇನ್ನೊಂದು ಗಿಡಕ್ಕೆ. ಯಾಕಂತಂದ್ರೆ ಈಗ ಗರಿಗಳು ಕೂಡಿಕೆಂತ ಸರ್. ಹೌದು. ಹಾಗಾಗ್ಬಿಟ್ಟು ಒಂದು ಗಿಡದಿದ್ದ ಇನ್ನೊಂದು ಗಿಡಕ್ಕೆ ಮಿನಿಮಮ್ 10-15 ಫುಟ್ನಲ್ಲಿ ಇಡ್ಬೇಕು ಸರ್ ಅದು. ಯಾಕಂತಂದ್ರೆ ಹಂಗೆ ಇಟ್ಟಾಗ ಮಾತ್ರ ಚೆನ್ನಾಗಿ ಒಂದು ಗಿಡ ಬೆಳೀತೈತೆ. ಒಂದಕ್ಕೊಂದು ಕೂಡಲ್ಲ, ಒಂದಕ್ಕೊಂದು ಕೂಡಿದಾಗ ಏನಾಗುತ್ತೆ ಅಂದರೆ ಸ್ವಾಲೆ ಆಗುತ್ತೈತೆ, ಕಾಯಿಗಳು ಕಡಿಮೆ ಆಗ್ತವೆ, ಹಂಗಾಗಿ ಕಾಯಿಗಳು ದಪ್ಪ ಆಗೋಕ್ಕೆ ಬರೋದಿಲ್ಲ ಅದು. ಈ ಅಡಿಕೆ ಸಸಿ ನಾಟಿ ಮಾಡ್ಬೇಕಾದ್ರೆ ಏನೇನು ಕ್ರಮಗಳು ಅನುಸರಿಸಿದ್ರೆ? ಅಡಿಕೆ ಸಸಿ ನಾಟಿ ಮಾಡ್ಬೇಕಂತಂದ್ರೆ ಸರ್, ಈಗ ಒಂದು ಮೆಜರ್ಮೆಂಟ್ ತಗೋಬೇಕು ಸರ್. ಮೆಜರ್ಮೆಂಟ್ ಇಷ್ಟಿದ್ದ ಇಷ್ಟು ಇಷ್ಟಕ್ಕೆ ಇಡಬೇಕು. ಯಾಕಂತಂದರೆ ಒಂದು ತೆಂಗಿನ ಗಿಡನೂ ಇಟ್ಟಿರ್ತೀವಿ, ಒಂದು ಈಗ ಈ ಕಡೆಗೆ ಅಡಿಕೆ ಗಿಡನೂ ಇಟ್ಟಿರ್ತೀವಿ, ಬಟ್ ಇದಕ್ಕೂ ಇದಕ್ಕೂ ಭಾಳ ಅಂತರ ಇರಬೇಕು ಸರ್. ಅದಕ್ಕೆ ಅಂತರ ಇಟ್ಬಿಟ್ಟು ಆಮೇಲೆ ಫಸ್ಟು ಪೈಪ್ ಲೈನ್ ಮಾಡ್ಕೋಬೇಕು ಸರ್. ನಾವು ಈಗ ನೀರಾವರಿ ಮಾಡ್ಕೊತಿದ್ದೀವಿ ಅಂತಂದರೆ ಪೈಪ್ ಲೈನು, ಅದಕ್ಕೆ ಡ್ರಿಪ್ಪಿಂಗ್ ಬಳ್ಳಿ ಮಾಡ್ಕೋಬೇಕು. ಫಸ್ಟ್ ಗುಂಡಿ ತೋಡಿ ಆಮೇಲೆ ಡ್ರಿಪ್ಪಿಂಗ್ ಬಳ್ಳಿ ಹಾಕೊಂಡು ಅದಕ್ಕೆ ಒಂದೊಂದೇ ಗಿಡಗಳನ್ನು ನೆಡ್ತಾ ಹೋಗ್ಬೇಕು. ಇಷ್ಟು ಪ್ರಿಪೇರೇಷನ್ ಮಾಡ್ಕೋಬೇಕು ಸರ್. ನಾವು ಫಸ್ಟ್ ಪ್ರಾರಂಭದಲ್ಲಿ ಅಡಿಕೆ ಸಸಿ ನಾಟಿ ಮಾಡ್ಬೇಕಾದ್ರೆ ಏನಾದರೂ ಗೊಬ್ಬರ ಅದನ್ನೇನಾದರೂ ಕೊಡಬೇಕಾಗುತ್ತಾ? ಕೊಡಬೇಕಾಗುತ್ತೆ ಸರ್, ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಸರ್. ಆದಷ್ಟು ಕೂಡ ಈಗ ಏನಾಗುತ್ತೆ ಅಂತಂದರೆ ದನಿ ಗೊಬ್ಬರ ಕೊಟ್ಟರೆ ಒಳ್ಳೇದು ಸರ್. ಇವತ್ತಿನ ಕೆಮಿಕಲ್ ಇರತಕ್ಕಂಥ ಗೊಬ್ಬರಗಳನ್ನು ಕೊಡೋದು ಬೇಡ ಅನ್ನೋದಕ್ಕೋಸ್ಕರನೇ ನಾವು ಈಗ ದನಿ ಗೊಬ್ಬರಗಳನ್ನು ಕೊಟ್ಕೊಂಡು ಆ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ. ಈಗ ಅಡಿಕೆ ನಾಟಿ ಮಾಡಿ 7 ತಿಂಗಳೇನಾಯ್ತು ಅಂದರೆ ಅದರ ಮಧ್ಯದಲ್ಲೆಲ್ಲ ಅಂತರ ಬೆಳೆಗಳು ಬೆಳೀತಾರೆ ಕೆಲವು ರೈತರೆಲ್ಲ, ಪಾಪಾಯ ಬಾಳೆ ಇಂಥದ್ದೆಲ್ಲ, ನೀವೇನಾದರೂ ಅಂತರ ಬೆಳೆಗಳು ಬೆಳೀತಾ ಇದ್ರೆ ಸರ್? ಬಾಳೆನೂ ಕೂಡ ಹಾಕ್ಬೋದು. ಏನಾಗುತ್ತೆ ಅಂತಂದರೆ ತೀರಾ ಅತಿಯಾಗಿ ನಾವು ನೀರುಗಳನ್ನು ಬಿಡ್ತಾ ಹೋದಾಗ ತೆಂಗಿನ ಗಿಡಗಳಿಗೆ ಹೊಡೆತ ಬೀಳುತ್ತೆ ಸರ್, ಅದರಲ್ಲಿ ಬೆಳೆ ಫೇಲ್ ಆಗುತ್ತೆ ಸರ್. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂತಂದರೆ ಅಡಿಕೆ ಮತ್ತು ತೆಂಗಿನ ಮಾಡಿದರೆ ಭಾಳ ಒಳ್ಳೆಯದು, ಅದ್ರ ಮಧ್ಯದಲ್ಲಿ ಏನು ಮಾಡೋದು ಬೇಡ ಅನಿಸುತ್ತೆ ಸರ್. ಯಾಕಂತಂದ್ರೆ ನಮ್ಗೆ ಹೆಚ್ಚು ಇಳುವರಿ ಬರಬೇಕು ಅಂತಂದ್ರೆ ಅದ್ರ ಮಧ್ಯದಲ್ಲಿ ಏನು ಮಾಡಬಾರದು. ಅಡಿಕೆಗೆ ನೆರಳಿರಬೇಕಂದ್ರೆ ಈ ತೆಂಗಿನ ಗಿಡ ಇರೋದ್ರಿಂದ ನೆರಳಾಗುತ್ತೆ ಆಗುತ್ತೆ ಸರ್. ಪ್ರತ್ಯೇಕವಾಗಿ ಏನಾದರೂ ನಾವು ಅಡಿಕೆ ಮಾಡ್ತೀವಿ ಅಂದಾಗ ಅವಕ್ಕೆಲ್ಲ ನೆರಳಿಗೆ ಬಾಳೆ ಅಂತ ಬೆಳಿಬೇಕಾಗುತ್ತೆ. ಹಾ ಸರ್, ಏನಾಗುತ್ತೆ ಅಂತಂದ್ರೆ ಈಗ ಅಡಿಕೆ ಗಿಡಗಳನ್ನ ನಾವು ಬೆಳೀತಾ ಹೋಗ್ತೀವಿ ಅಂತಂದ್ರೆ ಅದು ಸ್ವಲ್ಪ ಮೇಲೆ ಕಾಂಡ ಬಂದಾಗ ಬಿಸಿಲಿಗೆ ತಡ್ಕಮಲ್ಲ ಸರ್. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಗಿಡಗಳಿಗೆ ಸುಣ್ಣಗಳನ್ನು ಹೊಡಿತೀವಿ ಸರ್. ಸುಣ್ಣ ಹೊಡಿತೀವಿ ಆ ಬಿಸಿಲು ಕಿರಣಕ್ಕೆ ತಡ್ಕೊಂಬಲಿ ಅಂತ ಹೇಳ್ಬಿಟ್ಟು. ಅದು ಏನಾಗುತ್ತೆ ಅಂತಂದರೆ ಆ ಸುಣ್ಣ ಏನಾಗುತ್ತೆ ಅಂತಂದ್ರೆ ಬಿಸಿಲು ಕಿರಣಗಳನ್ನು ತಡ್ಕೊಂಡ್ಬಿಟ್ಟು ಅದು ಈ ಗೆರೆಗಳು ಬರಲ್ಲ ಸರ್, ಹೋಳಾಗೋದಿಲ್ಲ. ಆ ಪದ್ಧತಿಯನ್ನು ಅನುಸರಿಸ್ತೀವಿ. ಮತ್ತು ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಮಾಡಿದ್ರೆ ಹೈನುಗಾರಿಕೆ ಮಾಡೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಈ ಥರ ಏನಾದರೂ? ಸರ್, ಕೋಳಿ ಸಾಕಾಣಿಕೆ ಮಾಡಿದ್ದೀವಿ ಸರ್. ಕೋಳಿ ಸಾಕಾಣಿಕೆ ಅಂತಂದರೆ ಜಾಸ್ತಿ ಮಾಡಿಲ್ಲ ಸರ್, ಜಾಸ್ತಿ ನಾಟಿ ಕೋಳಿ ಸರ್. ನಾಟಿ ಕೋಳಿ ಜಾಸ್ತಿ ಸಾಕಿಲ್ಲ ಸರ್, ಅಂದರೆ ಡಿಮ್ಯಾಂಡ್ ಇದೆ, ಬಟ್ ಅಲ್ಲಿ ಸಾಕಬೇಕು ಅಂತಂದರೆ ಜಾಗ ಬೇಕಾಗುತ್ತೆ ಸರ್. ಆ ಜಾಗದ ಸಮಸ್ಯೆ ಇದ್ದ ಒಂದು 50-100 ಸಾಕಿಂಡಿದ್ದೀವಿ ಸರ್. ಅಷ್ಟೇ. ಹ್ಞೂ ಸರ್. ಮಾರಾಟ ಮಾಡ್ತಾರೆ? ಮಾರಾಟ ಮಾಡ್ತೀವಿ ಸರ್. ಅಂದರೆ ಆ ನಾಟಿ ಕೋಳಿ ಅಂತಂದರೆ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಈಗ ಒಂದು ಕೋಳಿಗೆ ನಾವು 700-800 ರೂಪಾಯಿ ತನಕ ನಾವು ಮಾರಾಟವನ್ನು ಮಾಡ್ತೀವಿ. ಹಾಗಾಗ್ಬಿಟ್ಟು ಜಾಗ ಸಮಸ್ಯೆಯಾಗಿ ನಮಗೆ ಜಾಸ್ತಿ ಮಾಡೋಕೆ ಆಗ್ತಿಲ್ಲ ಸರ್. ಅಷ್ಟೊಂದು ಆದಾಯ ಐತಲ್ಲ, ಮುಂದೆ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು? ಇಲ್ಲ, ಖಂಡಿತ ಇದೆ ಸರ್, ನಮಗೆ ಭಾಳ ಆಸೆ ಇದೆ. ಯಾಕಂತಂದರೆ ಅದರಲ್ಲೂ ಕೂಡ ಈಗ ಬೇಗ ನಮಗೆ ಲಾಭದಾಯಕವಾಗಿರ್ತಕ್ಕಂತಹ ಬೆಳೆ ಆಗಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಮಾಡಬೇಕು ಅಂತ ಭಾಳ ಆಸೆ ಇದೆ ನಮಗೆ. ಅಲ್ಲಿ ಜಮೀನಲ್ಲಿ ಮಾಡಲಿಕ್ಕೆ ಜಾಗ ಇಲ್ವ? ಜಮೀನಲ್ಲಿ ಇಲ್ಲ ಸರ್, ಜಮೀನಲ್ಲಿ ಮಾಡ್ಬೋದಾಯ್ತು. ಯಾಕಂತಂದರೆ ಇವೆಲ್ಲ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ನಮಗೆ ಬೆಳೆ ಕಡೆ ಇದಾಗುತ್ತೆ ಸರ್, ಹಂಗಾಗ್ಬಿಟ್ಟು ಜಾಗದ ಪ್ರಾಬ್ಲಮ್ ಆಗುತ್ತೆ, ಹಂಗಾಗ್ಬಿಟ್ಟು ಅಲ್ಲಿ ಮಾಡಿಲ್ಲ ಸರ್. ನೀರಾವರಿಯಲ್ಲಿ ಎಷ್ಟು ಬೋರ್ ಇದಾವೆ, ನೀರೆಲ್ಲ ಸಾಕಾಗುತ್ತಾ? ಆ ನೀರು ಸರ್ ನಮ್ಮ ಕಡೆ ಭಾಗದಲ್ಲಿ ತುಂಬ ಒಳ್ಳೆ ನೀರು ಸರ್. ಯಾಕಂತಂದರೆ ನಮ್ಮದು ನಮ್ಮ ಭಾಗ ಹೆಂಗೆ ಅಂತಂದರೆ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಭೂಮಿ, ಆಮೇಲೆ ಗುಡ್ಡಗಳು ಜಾಸ್ತಿ ಇದೆ ಸರ್, ಗುಡ್ಡ ಜಾಸ್ತಿ ಇರೋದ್ರಿಂದ ಅದ್ರ ಬಸ್ಸಿನೇ ಕೂಡ ನಮಗೆ ಈಗ ಬೋರ್ಗಳಿಗೆ ನಮಗೆ ಸಾಕಾಗುತ್ತೆ ಸರ್. ಎಂಥ ಮಳೆಗಾಲ ಹೋದರೂ ಕೂಡ ಅಟ್ಲೀಸ್ಟ್ 3 ಇಂಚು ಒಡೆಯೋ ನೀರಿಗೂ 2 ಇಂಚ್ ಆದರೂ ಹೊಡಿತೇವೆ ಸರ್, ಹಂಗಾಗ್ಬಿಟ್ಟು ನಮ್ಮ ಬೆಳೆಗಳಿಗೇನು ಪ್ರಾಬ್ಲಮ್ ಆಗಲ್ಲ ಸರ್. ಮತ್ತು ತೆಂಗು ಅಡಿಕೆ ಇವಕ್ಕೆಲ್ಲ ಗೊಬ್ಬರ ಬೇಕಾಗುತ್ತೆ, ಗೊಬ್ಬರ ಏನು ಕೊಂಡ್ಕೊಂತೀರಾ ನಿಮ್ಮ ಯಾವನಾದ್ರೂ ಜಾನುವಾರುಗಳು ಸಾಕಾಣಿಕೆ ಮಾಡಿದ್ರೆ? ಸರ್ ನಮ್ಮಲ್ಲೂ ಕೂಡ ಈಗ ಜಾನುವಾರು ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ ಸರ್, ಅದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆಗಳಿದ್ದಲ್ಲೂ ಕೂಡ ನಾವು ತಂದುಬಿಟ್ಟು ಅದಕ್ಕೆ ನಾವು ಹಾಕ್ತಾ ಇದ್ದೀವಿ ಸರ್. ಇವತ್ತು ಈಗ ಗೊಬ್ಬರ ಕೊಂಡ್ಕೊಂಬರ್ಬೇಕಂದ್ರೆ ತುಂಬ ರೇಟ್ ಇದೆ ಅಂತಾರೆ, ಎಲ್ಲ ಏನು ರೇಟ್ ಬೀಳುತ್ತೆ? ಇಲ್ಲ ಸರ್, ಈಗ ಒಂದು ಟ್ಯಾಕ್ಟ್ರಿಗೆ ನಾವು 7-8 ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಸರ್, ಸಗಣಿ ಗೊಬ್ಬರ ಸರ್. ಬಟ್ ಅದಕ್ಕಿಂತ ಏನಾಗುತ್ತೆ ಉತ್ತಮವಾಗಿರ್ತಕ್ಕಂಥದ್ದು ಅಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ಮರಗಳನ್ನು, ಈ ಹೊಂಗೆ ಮರ ಇರ್ತೈತೆ ಸರ್, ಆ ಹೊಂಗೆ ಮರದ ಒಂದು ಸೊಪ್ಪನ್ನು ತಂದುಬಿಟ್ಟು ಒಂದು ತೊಟ್ಟಿಯನ್ನು ಮಾಡಿಬಿಟ್ಟು ಆ ತೊಟ್ಟಿಗೆ ನೀರು ಬಿಟ್ಟು ಅದರಲ್ಲಿ ಹೊಂಗೆ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಸಗಣಿಯನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ಒಳ್ಳೆ ಕಾಂಪೋಸ್ಟ್ಗೆ ಇರ್ತಕ್ಕಂಥ ಗೊಬ್ಬರ ಬರ್ತೈತೆ ಸರ್. ಹಾಂ, ಹಂಗಾಗ್ಬಿಟ್ಟು ಆ ಗೊಬ್ಬರವನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಆ ಥರ ಒಂದು ಗೊಬ್ಬರನ ತಯಾರು ಮಾಡ್ಕೋಬೇಕು ಉತ್ಪಾದನೆ? ಖಂಡಿತ ಖಂಡಿತ ಸರ್, ಖಂಡಿತ. ತಿಳಿಸ್ಕೊಟ್ರು ನಿಮಗೆ? ನಮಗೆ ಒಬ್ಬರು ನಮ್ಮ ಪರಿಚಯ ಆಗಿರ್ತಕ್ಕಂಥವ್ರು ಬಂದರು ಸರ್, ನಮಗೆ ಕೃಷಿ ಇಲಾಖೆಯವ್ರು ಬಂದುಬಿಟ್ರು, ಬಂದು ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂತಂದರೆ ನೀವು ಹೊರಗಡೆದ ತರ್ತಕ್ಕಂಥದ್ದು ಗೊಬ್ಬರ ಪೌಷ್ಟಿಕವಾಗಿರ್ತೈತೋ ಇಲ್ಲವೋ ಅಂತ ಗೊತ್ತಾಗಲ್ಲ, ಆದರೆ ನೀವೇ ಮಾಡ್ಕೊಂಬೋದ್ರಿಂದ ಇದು ಭಾಳ ಪೌಷ್ಟಿಕವಾಗಿರ್ತೈತೆ, ಇದನ್ನ ಹಾಕಿದ್ರು ಕೂಡ ನಿಮ್ಮ ಬೆಳೆಗಳಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಸೊ ಅವಾಗಿನಿಂದ ನಾವೇನು ಮಾಡ್ತಾಯಿದ್ವಿ, ಈ ರೀತಿ ನಾವು ರೂಢಿಸ್ಕೊಂಡಿದ್ದೀವಿ. ಈ ಜಮೀನಲ್ಲಿ ಕುರಿಮಂದೆ ಬಿಡಿಸಿದ್ರೆ ಒಳ್ಳೆ ಫಲವತ್ತಾಗಿರುತ್ತೆ ಭೂಮಿ ಅಂತಾರೆ, ಆ ಥರ ಏನು ಪ್ರಯತ್ನ ಮಾಡಿಲ್ಲ? ಹಾಂ ಸರ್, ಮಾಡಿದ್ದೀವಿ ಸರ್, 1-2 ಸಾರಿ ಮಾಡಿದ್ವಿ, ಅದು ಕೂಡ ಒಳ್ಳೆಯದೇ ಸರ್. ಯಾಕಂತಂದರೆ ಈಗ ಅಲ್ಲಿ ಗಂಜಲ ಹಾಕೋದ್ರಿಂದ ಆಮೇಲೆ ಪಿಚ್ ಹಾಕೋದ್ರಿಂದ ಭಾಳ ಒಳ್ಳೇದಾಗುತ್ತೆ ಸರ್. ಬಟ್ ಏನಾಗುತ್ತೆ ಅಂತಂದರೆ ಆ ಥರ ಮಂದರು ಸಿಗೋದು ಕಷ್ಟ ಸರ್ ಇವಾಗ. ಯಾಕಂತಂದರೆ ಈಗ ಈಗಿನ ಈ ವಾತಾವರಣದಲ್ಲಿ ಕುರಿಗಳನ್ನು ಸಾಕೊಂಡು ಹೋಗ್ತಕ್ಕಂಥದ್ದೇ ಭಾಳ ಕಷ್ಟ ಆಗಿದೆ. ಹಂಗಾಗ್ಬಿಟ್ಟು ಏನು ಮಾಡ್ತೀವಿ ನಾವು, ಹೊರಗಡೆದ ಗೊಬ್ಬರವನ್ನು ತರಿಸಿ ಹಾಕ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಷ್ಟು ವರ್ಷದೊಂದು ಕೃಷಿ ಬದುಕು ಸಂತೋಷ ನಿಮ್ಮದು? ಖಂಡಿತ ಸರ್, ಭಾಳ ಸಂತೋಷವನ್ನು ತತ್ತೈತೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಭಾಳ ಒಂದು ಉನ್ನತವಾಗಿ ಕೃಷಿಯನ್ನು ಮಾಡಬೇಕು ಅನ್ನಿಸ್ತಾ ಐತೆ ನಮಗೆ. ಈಗಿನ ಯುವಕರು, ನಿಮ್ಮಂಥ ಯುವಕರು ಏನು ಈ ಕೃಷಿ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಬೇರೆ ಬೇರೆ ಕಡೆ ಎಲ್ಲ ಬೆಂಗಳೂರು ಮೈಸೂರು ಈ ಥರ ಎಲ್ಲ ಫ್ಯಾಕ್ಟ್ರಿ ಕಂಪ್ನಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲ ಖಂಡಿತ ಸರ್, ಇವತ್ತಿನ ಒಂದು ಈ ಪರಿಸ್ಥಿತಿಯಲ್ಲಿ, ಈ ಕೊರೋನಾ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಇವತ್ತೇನಾಗ್ತಿದೆ ಅಂದರೆ ದೊಡ್ಡ ದೊಡ್ಡ ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಏನಾಗ್ತಿದ್ರೆ ಮತ್ತೆ ಮರಳಿ ಮಣ್ಣಿಗೆ ಅಂತಾರಲ್ಲ ಆ ರೀತಿ ಆಗ್ತಾಯಿದ್ದಾರೆ ಸರ್ ಇವತ್ತು. ಯಾಕಂತಂದರೆ ಅವರೆಲ್ಲ ಬಂದುಬಿಟ್ಟು ಮತ್ತೆ ಜಮೀನುಗಳನ್ನು ಮಾಡಿ ಆ ಜಮೀನಿನಲ್ಲಿ ಈಗ ಏನಾಗುತ್ತೆ ಅಂತಂದರೆ ನೋಡಿರಿ, ತಂದೆ ತಾಯಿಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಯುವಕರು ಇವತ್ತು ತಂದೆ ತಾಯಿಗಳ ಹತ್ರ ಇದ್ದು ಜಮೀನುಗಳನ್ನು ಮಾಡ್ಕೊಂಡು ಇವತ್ತು ಕೃಷಿಗೆ ತೊಡಕೊಂಡಿರ್ತಕ್ಕಂಥದ್ದು ಭಾಳ ಒಂದು ಜ್ಞಾಪಿಸ್ಕೋಬೇಕು ಸರ್ ಅದನ್ನ. ಅಂಥ ಒಂದು ಪರಿಸ್ಥಿತಿ ಆಗಿತ್ತು ಇವತ್ತು. ಈ ಕೊರೋನಾ ಎನ್ನುವಂಥದ್ದು ಭಾಳ ಒಳ್ಳೆ ಕೆಲಸ ಮಾಡ್ತೇನೋ ಅನಿಸುತ್ತೆ ಸರ್ ನಮ್ಗೆ. ಹಾಂ, ಅಂದರೆ ನಾವು ಈ ಶ್ರದ್ಧೆ ಆಸಕ್ತಿಯಿಂದ ಮಾಡಿದ್ರೆ ಕೃಷಿಯಿಂದನೂ ಲಾಭ? ಖಂಡಿತ ಸರ್, ಖಂಡಿತ ಸರ್, ಅದ್ರ ಮೇಲೆ ನಾವು ಜಾಸ್ತಿ ಆಸಕ್ತಿ ವಹಿಸ್ಬೇಕು ಸರ್. ಹಾಗಾದಾಗ ಮಾತ್ರ ನಮಗೆ ಜಾಸ್ತಿ ಇಳುವರಿ ಬರ್ತೈತೆ, ಜಾಸ್ತಿ ಲಾಭದಾಯಕ ಕೂಡ ಆಗುತ್ತೆ ಸರ್. ಮುಂದಿನ ಏನೇನು ಬೆಳೆ ಬೆಳಿಬೇಕು, ಏನೇನು ಕೃಷಿ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸರ್? ಮುಂದೆ ಇನ್ನು ಈಗಿನ ವಾತಾವರಣಕ್ಕೆ ನೋಡ್ಕೊಂಡ್ರೆ ಟೊಮೆಟೊ ಒಳ್ಳೆ ರೇಟ್ ಇದೆ, ಅದೇ ಭೂಮಿಯಲ್ಲಿ ನಾವು ಟೊಮೆಟೊಗಳನ್ನು ಬೆಳಿಬೇಕು, ಇನ್ನು ತರಕಾರಿಗಳನ್ನು ಬೆಳಿಬೇಕು, ಇನ್ನೂವಷ್ಟು ಕೋಳಿ ಸಾಕಾಣಿಕೆ ಮಾಡಬೇಕು. ಹಾಗಾಗ್ಬಿಟ್ಟು ಇನ್ನೂ ಭಾಳ ಕನಸುಗಳಿದ್ದಾವೆ ಸರ್, ಅವನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕನಸೆಲ್ಲ ಈಡೇರಲಿ. ಈ ಕಾರ್ಯಕ್ರಮ ಅಂತ ಕೇಳೋಂಥ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಖಂಡಿತ ನನ್ನ ಫೋನ್ ನಂಬರ್ ಮುಖಾಂತರ ಸಂಪರ್ಕ ಮಾಡ್ಬೋದು ಸರ್. ನನ್ನ ಫೋನ್ ನಂಬರು 7349235715, ಇದಕ್ಕೆ ಕರೆ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಸರ್. ರೈತ ಬಾಂಧವರೇ, ಇದು ಹೊಸದುರ್ಗ ತಾಲೂಕು ಕಸಪ್ಪನಹಳ್ಳಿಯ ಕೃಷಿಕರಾದ ಓಂ ಮೂರ್ತಿ ಅವರ ಮೊಬೈಲ್ ಸಂಖ್ಯೆ 7349235715. ಭಾಳ ಸಂತೋಷ ಮೂರ್ತಿ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಸಪ್ಪನಹಳ್ಳಿಯ ಕೃಷಿಕ ಓ ಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.

ರೈತ ಬಂಧುವರೇ, ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿಯನ್ನು ಕೇಳೋಣ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಕಡಲೆಕಾಳು ಕನಿಷ್ಠ 4,011 ರಿಂದ 4,540 ರೂಪಾಯಿ, ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ 5,929 ರೂಪಾಯಿ, ಅಲಸಂದೆ 3,200 ರಿಂದ 6,229 ರೂಪಾಯಿಗಳು, ಹುರುಳಿಕಾಳು 3,186 ರಿಂದ ಗರಿಷ್ಠ 3,246 ರೂಪಾಯಿ, ಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1,486 ರೂಪಾಯಿ, ಮೆಕ್ಕೆಜೋಳ 1,614 ರಿಂದ 1,991 ರೂಪಾಯಿ, ರಾಗಿ 1,001 ರಿಂದ 2,401 ರೂಪಾಯಿ, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 3,869 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕನಿಷ್ಠ 2,400 ರಿಂದ ಗರಿಷ್ಠ 6,401 ರೂಪಾಯಿ, ಅವರೆ ಕನಿಷ್ಠ ಮತ್ತು ಗರಿಷ್ಠ 2,357 ರೂಪಾಯಿ, ಕಡಲೆಕಾಳು 3,089 ರಿಂದ 4,870 ರೂಪಾಯಿ, ನೆಲಗಡಲೆ 3,566 ರಿಂದ ಗರಿಷ್ಠ 6,009 ರೂಪಾಯಿ, ಹುರುಳಿಕಾಳು 2,905 ರಿಂದ 4,800 ರೂಪಾಯಿ, ಮೆಕ್ಕೆಜೋಳ 1,750 ರಿಂದ 2,059 ರೂಪಾಯಿ, ಸೂರ್ಯಕಾಂತಿ 5,891 ರಿಂದ 6,565 ರೂಪಾಯಿ, ತೊಗರಿ ಕನಿಷ್ಠ 2,500 ರಿಂದ ಗರಿಷ್ಠ 5,036 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ ಶೇಂಗಾ ಗೆಜ್ಜೆ ಕನಿಷ್ಠ 4,149 ರಿಂದ ಗರಿಷ್ಠ 6,096 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದಿ ಕಾಯಿ ಕನಿಷ್ಠ 2,000 ರಿಂದ ಗರಿಷ್ಠ 2,500 ರೂಪಾಯಿ, ಸೇಬು 5,800 ರಿಂದ 6,400 ರೂಪಾಯಿ, ಬೂದುಕುಂಬಳಕಾಯಿ 800 ರಿಂದ 1,200 ರೂಪಾಯಿ, ಬಾಳೆಹಣ್ಣಲ್ಲಿ ಏಲಕ್ಕಿ ಬಾಳೆ 2,000 ರಿಂದ 2,400, ಪಚ್ಚಬಾಳೆ 800 ರಿಂದ 1,200 ರೂಪಾಯಿ, ಹುರುಳಿಕಾಯಿ 1,800 ರಿಂದ 2,200 ರೂಪಾಯಿ, ಬೀಟ್ರೂಟು 1,400 ರಿಂದ 1,800 ರೂಪಾಯಿ, ಹಾಗಲಕಾಯಿ ಕನಿಷ್ಠ 3,000 ರಿಂದ ಗರಿಷ್ಠ 3,600 ರೂಪಾಯಿ, ಸೋರೆಕಾಯಿ ಕನಿಷ್ಠ 1,000 ರಿಂದ 1,400 ರೂಪಾಯಿ, ಬದನೆಕಾಯಿ 800 ರಿಂದ ಗರಿಷ್ಠ 1,000 ರೂಪಾಯಿ, ಗೋರಿಕಾಯಿ 3,800 ರಿಂದ 4,200 ರೂಪಾಯಿ, ಎಲೆಕೋಸು 2,500 ರಿಂದ 3,000 ರೂಪಾಯಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ, ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು, ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು, ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು, ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಕಿಡುಗುರಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯಲ್ಲಿ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರವನ್ನು ಆಲಿಸುತ್ತಿದ್ದೀರಿ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉಳಿದ ಉತ್ಪನ್ನಗಳ ದರ: ಎಲೆಕೋಸು 2,500 ರಿಂದ 3,000, ದಪ್ಪ ಮೆಣಸಿನಕಾಯಿ 5,000 ರಿಂದ 7,000 ರೂಪಾಯಿ, ಕ್ಯಾರೆಟು 2,600 ರಿಂದ 3,200 ರೂಪಾಯಿ, ಹೂಕೋಸು 600 ರಿಂದ 1,000 ರೂಪಾಯಿ, ಸಪೋಟ ಕನಿಷ್ಠ 1,500 ರಿಂದ ಗರಿಷ್ಠ 2,000 ರೂಪಾಯಿ, ಸೌತೆಕಾಯಿ 1,000 ರಿಂದ 1,500, ದ್ರಾಕ್ಷಿ 3,000 ರಿಂದ 3,500 ರೂಪಾಯಿ, ಅವರೆಕಾಯಿ 1,800 ರಿಂದ 2,200 ರೂಪಾಯಿ, ಹಸಿರು ಮೆಣಸಿನಕಾಯಿ ಕನಿಷ್ಠ 4,500 ರಿಂದ ಗರಿಷ್ಠ 5,000 ರೂಪಾಯಿ, ಕರಬೂಜ 2,000 ರಿಂದ 2,500, ನವಿಲುಕೋಸು 1,000 ರಿಂದ 1,400 ರೂಪಾಯಿ, ಬೆಂಡೆಕಾಯಿ 1,600 ರಿಂದ 2,000 ರೂಪಾಯಿ, ನಿಂಬೆಹಣ್ಣು 2,000 ರಿಂದ 2,200 ರೂಪಾಯಿ, ಮೆಕ್ಕೆಜೋಳ 1,800 ರಿಂದ 1,965 ರೂಪಾಯಿ, ಮೂಸಂಬಿ 3,500 ರಿಂದ ಗರಿಷ್ಠ 4,000 ರೂಪಾಯಿ, ಈರುಳ್ಳಿ 500 ರಿಂದ 2,200 ರೂಪಾಯಿ, ಕಿತ್ತಳೆ 2,500 ರಿಂದ 3,000 ರೂಪಾಯಿ, ಭತ್ತ 1,900 ರಿಂದ 1,960 ರೂಪಾಯಿಗಳು, ಪಪ್ಪಾಯಿ 1,400 ರಿಂದ 2,000 ರೂಪಾಯಿಗಳಾದರೆ, ಅನಾನಸ್ಸು 1,800 ರಿಂದ ಗರಿಷ್ಠ 2,200 ರೂಪಾಯಿ, ದಾಳಿಂಬೆ 3,800 ರಿಂದ 4,400 ರೂಪಾಯಿ, ಆಲೂಗಡ್ಡೆ ಕನಿಷ್ಠ 1,800 ರಿಂದ 1,600 ರೂಪಾಯಿ, ಮೂಲಂಗಿ 600 ರಿಂದ 1,000 ರೂಪಾಯಿ, ಹೀರೆಕಾಯಿ 2,000 ರಿಂದ 2,500 ರೂಪಾಯಿ, ಸೀಮೆ ಬದನೆಕಾಯಿ 1,000 ರಿಂದ 1,400 ರೂಪಾಯಿ, ಸುವರ್ಣಗೆಡ್ಡೆ 2,800 ರಿಂದ 2,800, ಸಿಹಿಗೆಣಸು 1,500 ರಿಂದ 2,000 ರೂಪಾಯಿ, ತೊಗರೆಕಾಯಿ 3,000 ರಿಂದ 3,500, ತೊಂಡೆಕಾಯಿ 3,000 ರಿಂದ 3,500 ರೂಪಾಯಿ, ಟೊಮ್ಯಾಟೊ 400 ರಿಂದ 600 ರೂಪಾಯಿ, ತೊಗರಿ ಕನಿಷ್ಠ ಮತ್ತು ಗರಿಷ್ಠ 4,900 ರೂಪಾಯಿ, ಕಲ್ಲಂಗಡಿ 2,000 ರಿಂದ 2,500 ರೂಪಾಯಿ. ಇನ್ನು ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 6,108 ರಿಂದ 6,518 ರೂಪಾಯಿಗಳು, ಸಜ್ಜೆ 1,590 ರಿಂದ 2,251 ರೂಪಾಯಿ, ಕಡಲೆಕಾಳು 4,610 ರಿಂದ 4,913 ರೂಪಾಯಿ.